ಅದು ತೆಗೆದ ನಂತರ ಮತ್ತೊಮ್ಮೆ ಈಗ ಒಂದೆರಡು ವರ್ಷದಿಂದ ನನಗೆ ಕೂಡುವುದಿಲ್ಲ ಅಂತೇಳಿ ದನಾನು ಮಾರಾಟ ಮಾಡಿ ಈಗ ಹಟ್ಟಿಗೊಬ್ಬರ ಇಲ್ಲ. ನಾವು ಈ ವರ್ಷ ಎಂತ ಮಾಡಿದ್ದೇವೆ, ಇದು ಹಾಕಿದ್ದೇವೆ ಕೋಳಿ ಗೊಬ್ಬರ, ಒಂದು ವರ್ಷ ಹಾಕಿದ್ವಿ. ಅದಕ್ಕೆ ಮತ್ತೆ ಕಾಯಿಲೆ ಬರ್ತದೆ ಜಾಸ್ತಿ ಅಂತ ಹೇಳ್ತಾರೆ, ನುಸಿ ಪೀಡೆ ಎಲ್ಲ ಜಾಸ್ತಿ ಬರ್ತದೆ, ಕೋಳಿ ಗೊಬ್ಬರ ಹಾಕ್ಲೇಬಾರದು, ತೆಂಗಿನ ಮರಕ್ಕೆ ನುಸಿ ರೋಗ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಈ ವರ್ಷ ಆಡಿನ ಪಿಟ್ಟೆ ತಂದು ಹಾಕಿದೆವು ಎಲ್ಲದಕ್ಕೂ. ಆಡಿನ ಪಿಟ್ಟೆ ಅಂದ್ರೆ ಒಂದು ಬುಡಕ್ಕೆ ಎಷ್ಟು ಕಿಲೋ ಅಂತ ಲೆಕ್ಕಾಚಾರ? ಅದು ಒಂದು ಆರು ಸೇರು ಹಾಕ್ಲಿಕ್ಕೆ ಹೇಳಿದ್ರು. ಒಂದು ಹೆಡಿಗೆ ಗೊಬ್ಬರವನ್ನು ನಾವು ಐದು ಮರಕ್ಕೆ ಅಂತ ಹಾಕಿದೆವು, ಮತ್ತೆ ತೆಂಗಿನ ಮರಕ್ಕೆ ಒಂದೊಂದು ಇದಾವೆ ಗೋಣಿಯ ಸುರಿದಿದ್ದಾವೆ ನೋಡುವ ಅಂತೇಳಿ, ಒಳ್ಳೇದು ಆಗುದಿರ ಆಗ್ಲಿ ಅಂತೇಳಿ ಹಾಕಿದ್ವಿ. ಈ ವರ್ಷ ಅಂತೂ ನಾವೊಂದು 200-250 ಗೋಣಿ ಆಡಿನ ಗೊಬ್ಬರ ತೆಕೊಂಡಿದ್ದೇವೆ. ಬಳ್ಳಾರಿಯಿಂದ ಬರುವುದು ಒಳ್ಳೆ ಗೊಬ್ಬರ, ಒಳ್ಳೆ ಗೊಬ್ಬರ. ಒಂದು ಗೋಣಿಗೆ ಎಷ್ಟದು? ಅದು 200 ರೂಪಾಯಿ. 130 ಅವರು ಅಲ್ಲಿಂದ ಇಲ್ಲಿ ತಂದು ಕೊಡುವಾಗ 200 ರೂಪಾಯಿ ತಕೊಂಡ್ರು. ಹಸು ಸಾಕಣೆಗೆ ಒಂದು ಅಜೋಲ ಕುಂದ್ರ ನೀವು ಬೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಿ, ಇದ್ರ ಬಗ್ಗೆ ಹೇಳಿ. ಅಜೋಲ ನಮಗೆ ಒಕ್ಕೂಟದಿಂದ ಒಂದು 5,000 ಹೊಂಡ ತೆಗಿಲಿಕ್ಕೆ ಫ್ರೀ ಆಗಿ. ಒಕ್ಕೂಟದ ಬಗ್ಗೆ ನೀವು ಹೇಳ್ತಾ ಇದ್ರಿ? ಹಾಲಿನ ಒಕ್ಕೂಟ ಕುಲಶೇಖರದಲ್ಲಿ. ಹಾಗೆ ನಾನು ಅಜೋಲದ ಹೊಂಡ ಮಾಡಿ ಅಜೋಲ ಸ್ವಲ್ಪ ಒಂದು 4-5 ವರ್ಷ ಮಾಡಿದೆ, ಒಳ್ಳೆ ಹಾಲು ಕೊಡ್ತದೆ ದನ. ಹಾಗೆ ಅದನ್ನು ಮಾಡಿ ಒಂದು ಸ್ವಲ್ಪ ಸಮಯ ಆಗ ಮತ್ತೆ ಅದು ಅಜೋಲದ ಬೀಜ ಸಿಗದಾಯ್ತು, ಹಾಗೆ ಬಿಟ್ಟದನ್ನು. ಈಗ ಅಜೋಲವನ್ನ ತಿನ್ಲಿಕ್ಕೆಲ್ಲ ಈ ಹಸುಗಳು ಕೇಳ್ತವೋ ಅಥವಾ ಏನಾದ್ರು ಬೇಡ ಅಂತ ಹೇಳ್ತವೋ? ಅದನ್ನು ಹಿಂಡಿಯ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡ್ಬೇಕು, ಚೆನ್ನಾಗಿ ತಿಂತವೆ, ಮತ್ತೆ ಒಳ್ಳೆ ಜೀರ್ಣ ಎಲ್ಲ ಆಗ್ತದೆ ಅದು. ಹಾಗೆ ಈಗ ಭತ್ತದ ಗದ್ದೆಯಲ್ಲೆಲ್ಲ ನೈಸರ್ಗಿಕವಾಗಿ ಅಜೋಲ ಇರ್ತಿತ್ತ? ಮೊದಲು ಇರ್ತಿತ್ತು, ನಟ್ಟು ಒಂದೆರಡು ಮೂರು ದಿವಸ ಆಗುವಾಗ ಸೈಡ್ನಲ್ಲಿ ಹೀಗೆ ಬಂದು ಒಂದುತ್ತದೆ ಅದು. ಅದನ್ನ ತಂದು ಹಾಕಿದ್ರೆ ಆಗ್ತದೆ, ಇಲ್ಲಿ ಬೇಕಲ್ಲ. ಈಗ ಎಲ್ಲವರು ಅಡಿಕೆ ಮಾಡೋದನ್ನೇ ಮಾಡ್ತಾರೆ, ಗದ್ದೆ ಇಲ್ಲ ಇಲ್ಲಿ. ಭತ್ತ ಅಕ್ಕಿ ಸಿಗ್ತದೆ ತಗೊಂಡ್ಬರ್ತಾರೆ. ಸರಿ, ಈಗ ತರಕಾರಿ ಕೃಷಿಯಲ್ಲಿ ಬಹಳ ಆಸಕ್ತಿಯಿಂದ ನೀವು ತೊಡಗಿಸಿಕೊಂಡಂತವ್ರು ಹೇಳಿದ್ರೆ ಒಂದು ಖುಷಿ ತರಕಾರಿಯೇ, ಅದು ಒಂದು ಖುಷಿಯೇ ಬೇರೆ ಸರ್. ಈಗ ಬೆಳಿಗ್ಗೆ ಎದ್ದು ಅದಕ್ಕೆ ಒಂದು ಬುಡಕ್ಕೆ ಹೋಗಿ ನೀರ್ ಹಾಕೋದು, ಅದರಲ್ಲಿ ಹುಳ ಉಂಟ ಅಂತ ನೋಡುವುದು, ಮತ್ತೆ ಕೊಯ್ದುಕೊಂಡು ಬರುದು. ಮತ್ ನಾವು ಕೊಯ್ದು ನಮಗೆ ಜಾಸ್ತಿ ಇದನ್ನು ಹೊರಗೆ ಕೊಡುದು ಯಾರಾದ್ರೀಗ ಬಂದ್ರೆ ಪದಾರ್ಥ ಮಾಡಿ ಅಂತ. ಅಂತೂ ನಮಗೆ ಒಂದಕ್ಕೆ 4 ರೇಟು ಕೊಟ್ಟು ತರಬೇಕು ಅಂತಿಲ್ಲ, ಮನೆ ಖರ್ಚಿಗೆ ಸಾಕು ನಮಗೆ. ಹಾಗೆ ಮಕ್ಕಳಿಗೂ ಆಗ್ತದೆ ನೋಡಿ, ಈಗ ಬಸಳೆ ಎಲ್ಲ ಬಂದ್ರೆ ಮಕ್ಕಳೆಲ್ಲ ಬಂದ್ರೆ ಎಲ್ಲ ಕೊಡ್ತೇನೆ ನಾನು, ತರಕಾರಿ ಎಲ್ಲ ಕೊಂಡೋಗ್ತಾರೆ. ಹಾಗೆ ತರಕಾರಿಯದೊಂದು ಮಳೆಗಾಲ ಬೇಸಿಗೆಗಾಲ ಮನೆಯಲ್ಲೇ ಮಾಡ್ತೇನೆ ನಾನು, ತೊಂದರೆ ಇಲ್ಲ. ಅದೊಂದು ಖುಷಿ ಬೇರೆ. ಮತ್ತೆ ಹಸು ಸಾಕಣೆ ಮಾಡುವ ಸಂದರ್ಭದಲ್ಲಿ ನೀವು ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ರು, ಈಗ ಹೇಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಹೇಗೆ? ಈಗಂತ ಹೇಳಿದ್ರೆ ಇಲ್ಲಿ ಒಂದು ಏಡಿನ ಪಿಟ್ಟೆ ಸ್ವಲ್ಪ ತಂದ ಆಕೆ, ಅದು ಅದೇನು ಪ್ರಯೋಜನ ಆಗುದಿಲ್ಲ. ಇಲ್ಲಿ ಒಂದು ಹುಡುಗ ಇದ್ದಾನೆ, ಅವನೊಂದು 4 ದನ ತಂದು ಕಟ್ಟುತ್ತಾನೆ ಮೇಯ್ಲಿಕ್ಕೆ, ಅದನ್ನು ಒಂದು ಬಕೆಟ್ ತಗೊಂಡು ಹೋಗಿ ಎಕ್ಕಿಕೊಂಡು ಬರುದು ನಾನು ಸಗಣಿಯನ್ನು. ಸಗಣಿ ಎಕ್ಕಿಕೊಂಡು ಬಂದು ಆ ಮಾರನೇ ದಿವಸ ಅದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಕಲಸಿ ಸ್ವಲ್ಪ ಸ್ವಲ್ಪ ಒಂದೊಂದು ಪಾಟೆ ಒಯ್ಯುವುದು. ಮತ್ತೆ ಅದು ಬೇರೆ ಅದರ ಒಂದು ಪ್ರಯೋಜನ ಉಂಟಲ್ಲ ಗೊಬ್ಬರ, ಸಗಣಿ ಗೊಬ್ಬರದು. ಮತ್ತೆ ಸೂಂಟು ಮಣ್ಣು ಹಾಕ್ತೇವೆ, ಮತ್ತೆ ಸಾಲದೇ ಇದ್ದದಕ್ಕೆ ಒಳ್ಳೇದು ಆಗುದಿಲ್ಲ ಅಂದ್ರೆ ಸ್ವಲ್ಪ ರಾಸಾಯನಿಕ ಸೂಪಲವ ಅದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಹಾಕುದು. ಈ ಸುಡುಮಣ್ಣು ಮಾಡುವ ವಿಧಾನ ಬಗ್ಗೆ ಹೇಳಿ, ಮತ್ತೆ ಇದರ ಒಂದು ಉಪಯೋಗ ಏನು, ಯಾವ ಸಂದರ್ಭದಲ್ಲಿ ಹಾಕ್ಬೇಕಿದನ್ನ ಸುಡುಮಣ್ಣು? ಅದು ತುಂಬಾ ಈ ಮರ ಕಾಡೆಲ್ಲ ಇದ್ದಲ್ಲಿ ಈ ದರಗಲೆಲ್ಲ ಬಿದ್ದು ನೋಡಿ ತುಂಬಾ ಕಪ್ಪು ಕಪ್ಪು ಕಪ್ಪು ಗೊಬ್ಬರ ಇರ್ತದೆ. ಅದನ್ನು ಈ ಮಾಡಲು ಸೋಗೆ ಹಾಳೆ ಎಲ್ಲ ಹಾಕಿ ಮತ್ತೆ ಅಡಿಕೆ ಸಿಪ್ಪೆ ಎಲ್ಲ ಒಂದು ಪದಾರ ಅದು ಹಾಕುದು. ಅದರ ನಂತರ ಈ ಮಣ್ಣು ಹಾಕ್ಬೇಕು, ಒಂದು ಪದಾರ ಈ ಕಾಡು ಮಣ್ಣೆಲ್ಲ ತಂದು ಹಾಕ್ಬೇಕು, ಸುತ್ತ ಹಾಕ್ಬೇಕು. ಹಾಗೆ ಹಾಕಿ ಮೇಲೆಗೆ ಸ್ವಲ್ಪ ತುಂಬಾ ಮಣ್ಣಾಕಿ ಬಿಡ್ಬೇಕು. ಅದು ಸುಮಾರು ದಿವಸ ಒತ್ತಬೇಕು, ಒಂದು ದಿವಸ ಎರಡು ದಿವಸದಲ್ಲಿ ಒತ್ತಿದ್ರೆ ಆಗ್ಲಿಕ್ಕಿಲ್ಲ. ಒಂದು 10-12 ದಿವಸ ಬೆಂಕಿ ಬಿಡದೆ ಅದು ಹುರಿದುಕೊಂಡಿದ್ರೆ ಒಳ್ಳೆ ಸುಂಟು ಮಣ್ಣು ಬಾರಿ ಲಾಯ್ಕ್ ಆಗ್ತದೆ. ನಾನು ತರಕಾರಿಗೆಲ್ಲ ಅದನ್ನೇ ಹಾಕ್ತೇನೆ, ಹೂವಿನ ಗಿಡಕ್ಕೆ. ಮತ್ತೆ ಈಗ ಸ್ವಲ್ಪ ಅಡಿಕೆ ಗಿಡ ಎಲ್ಲ ಸ್ವಲ್ಪ ಚಂದ ಇಲ್ಲ ಅಂತ ಹೇಳಿದ್ರೆ ಒಳ್ಳೇದಿಲ್ಲ ಅಂತ ಹೇಳಿ ಅದಕ್ಕೂ ಸ್ವಲ್ಪ ಸುಂಟು ಮಣ್ಣು ಹಾಕಿದ್ರೆ ಒಳ್ಳೇದಾಗ್ತದೆ ಬಸಳೆಗೆ. ಈಗ ತರಕಾರಿಗೆಲ್ಲ ಬೀಜ ಹಾಕುವಾಗ ಸುಡು ಮಣ್ಣು ಹಾಕುವಂತದ್ದು ಅಥವಾ ಗಿಡ ಬೆಳೆಯುತ್ತಾ ಇರುವಾಗ ಹಾಕುವಂತದ್ದು ಅಥವಾ ಹೂ ಬಿಡುವಾಗ ಹಾಕುದು? ಸೂಟು ಮಣ್ಣು ಹಾಕಿ ಬೀಜ ಹಾಕಿದ್ರೆ ಒಳ್ಳೇದಾಗ್ತದೆ ಸ್ವಲ್ಪ. ಹೌದು, ಸಾಲು ತೆಗಿಬೇಕು, ಸಾಲು ತೆಗೆದು ಸೂಂಟು ಮಣ್ಣು ಹಾಕಿ ಬೆಚ್ಚ ಇರಬಾರ್ದು, ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಗೊದ್ದಲಿಯಲ್ಲಿ ಸರಿಗೆ ಮಿಕ್ಸ್ ಮಾಡಿ ಅದಕ್ಕೆ ದೂರ ದೂರ ಒಂದು ಬೀಜ ಹಾಕಿದ್ರೆ ಅದು ಬೇಗ ಬರ್ತದೆ ಮೊಳಕ್ಕೆ, ಗಟ್ಟಿ ಬರ್ತದೆ. ಅದು ಒಳ್ಳೆ ಒಂದು ಫಲವು ಸಹ ಜಾಸ್ತಿ ಕೊಡ್ತದೆ. ಮತ್ತೆ ಸ್ವಲ್ಪ ಒಂದೆರಡೆರಡು ಎಲೆ ಎಲ್ಲ ಆದ ನಂತರ

ಇನ್ನೊಂದು ಪ್ರಮುಖವಾದಂಥ ಗಿಡ. ಇದರ ಪ್ರತಿಯೊಂದು ಭಾಗವೂ ಕೂಡ ರೈತರಿಗೆ ಉಪಯುಕ್ತವೇ ಆಗಿದೆ. ಬೇವಿನ ಮರವು ವಾತಾವರಣದಲ್ಲಿರುವಂತಹ ಕಲುಷಿತ ಹವಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವುದರಿಂದ ಬೇವು ಪರಿಸರ ಶುದ್ಧೀಕರಣದಲ್ಲಿಯೂ ಕೂಡ ಸಹಕರಿಸುತ್ತದೆ. ಕೃಷಿಯಲ್ಲಿ ಗೊಬ್ಬರದ ಬಳಕೆ ಪ್ರಾರಂಭ ಆದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಬೇವಿನನ್ನು ನಾವು ಬೆಳೆಸ್ತಾ ಇದ್ದೇವೆ. ಬೇವಿನ ಹಿಂಡಿಯು ಹೆಚ್ಚಿನ ಸಾರ್ವಜನಿಕ ಪೋಷಕಾಂಶವನ್ನು ಹೊಂದಿದೆ ಹಾಗೂ ಮಣ್ಣಿನ ಗುಣಲಕ್ಷಣಗಳನ್ನು ಸುಧಾರಿಸುವುದಕ್ಕೆ ಇವು ನೆರವಾಗ್ತವೆ. ಬೇವಿನ ಹಿಂಡಿಯಲ್ಲಿ 4% ಸಾರಜನಕ, 1.1% ರಂಜಕ ಹಾಗೂ 1.5% ಪೊಟ್ಯಾಷಿಯಂ ಅಂಶ ಇರುತ್ತದೆ. ಬೇವಿನ ಎಲೆ ಹಾಗೂ ಬೀಜಗಳನ್ನು ಸಾವಯವ ಗೊಬ್ಬರ ಇಲ್ಲವೇ ಕೀಟನಾಶಕವಾಗಿಯೂ ಕೂಡ ಬಳಸಬಹುದು. ಒಂದು ಬೇವಿನ ಮರ ವರ್ಷಕ್ಕೆ ಸುಮಾರು 50 ಕಿಲೋದಷ್ಟು ಹಣ್ಣನ್ನು ಕೊಡುತ್ತದೆ. ಇವುಗಳನ್ನು ಗೊಬ್ಬರದ ಜೊತೆ ಬೆರೆಸಬಹುದು ಇಲ್ಲವೇ ಜಜ್ಜಿ ನೀರಿನಲ್ಲಿ ನೆನೆಸಿ ಕೀಟನಾಶಕವಾಗಿ ಬಳಸಬಹುದು. ಹಲವಾರು ಕೀಟನಾಶಕ ತಯಾರಿಸುವುದಕ್ಕೆ ಪೇಸ್ಟ್ ಹಾಗೂ ಸೋಪು ತಯಾರಿಯಲ್ಲಿಯೂ ಕೂಡ ಬೇವನ್ನು ಬಳಸಲಾಗ್ತದೆ. ನುಗ್ಗೆ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಗಿಡವಾಗಿದ್ದು ಇದು ಕೂಡ ರಸ್ತೆಯ ಬದಿಗಳಲ್ಲಿ ಜಮೀನಿನ ಪಕ್ಕದಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಇದನ್ನು ಮೇವಾಗಿ ಹಾಗೂ ಹೆಚ್ಚು ಪೋಷಕಾಂಶವನ್ನು ಹೊಂದಿರುವಂತಹ ಅಡುಗೆ ತಯಾರಿಯಲ್ಲಿಯೂ ಕೂಡ ಇದನ್ನು ಬಳಸಬಹುದು. ಕೃಷಿ ಮಾಹಿತಿ ಪ್ರಸಾರವಾಯಿತು. ಈಗ ಮಂಗಳೂರು ಕೃಷಿಯುತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000 ರೂಪಾಯಿಯಿಂದ 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000ರಿಂದ 45,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 25,000ರಿಂದ 35,000 ರೂಪಾಯಿ, ಕೊಬ್ಬರಿ ಕ್ವಿಂಟಾಲಿಗೆ 7,500ರಿಂದ 11,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 18,000ರಿಂದ 20,000 ರೂಪಾಯಿ, 2ನೇ ವರ್ಗ 1,000ಕ್ಕೆ 10,000ರಿಂದ 16,000, ಅಕ್ಕಿ ಬೆಳ್ತಿಗೆ ಕ್ವಿಂಟಾಲಿಗೆ 2,000ರಿಂದ 2,750, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 2,100ರಿಂದ 2,850, ಐಆರ್8 ಕ್ವಿಂಟಾಲಿಗೆ 2,550ರಿಂದ 2,850, ಬೆಲ್ಲ ಕ್ವಿಂಟಾಲಿಗೆ ಹಳದಿ 3,900ರಿಂದ 4,000 ರೂಪಾಯಿ, ಕೆಂಪು ಕ್ವಿಂಟಾಲಿಗೆ 3,700ರಿಂದ 3,800, ಕಪ್ಪು ಕ್ವಿಂಟಾಲಿಗೆ 3,900ರಿಂದ 4,000 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 14,500ರಿಂದ 19,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 45,000ರಿಂದ 50,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,300ರಿಂದ 10,500, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000ರಿಂದ 2,400, ಕದಳಿ ಕ್ವಿಂಟಾಲಿಗೆ 2,000ರಿಂದ 2,400, ಗಾಳಿ ಕ್ವಿಂಟಾಲಿಗೆ 1,600ರಿಂದ 2,000 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 3,000ರಿಂದ 3,600 ರೂಪಾಯಿ. ಕೇಳುಗರೆ, ಮಂಗಳೂರು ಕೃಷಿಯುತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಇವು. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಪುರಂದರದಾಸರ ಕೀರ್ತನೆ. ಸುಗುಣ ತರಂಗನ ಆಡಿಸಿದಳಶೋದೆ ಸುಗುಣ ತರಂಗನ ಆಡಿಸಿದಳಶೋರೆ ಜಗದೋದ್ಧಾರನ ಆಡಿಸಿದಳಶೋದೆ ಜಗದೋದ್ಧಾರನ ನಿಗಮಕ್ಕೆ ಸಿಲುಕರ